ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಈಗ ಮೊದಲಿಗೆ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ. ಆಕಾಶವಾಣಿ ಇಂದಿನ ನಡೆ ನಾಳೆಗೆ ಹಸಿರು ಹಾದಿಯಾಗಲಿ, ಎಲ್ಲರ ಜವಾಬ್ದಾರಿಯಾಗಲಿ. ಸ್ವಚ್ಛ ಉಸಿರಿಗಾಗಿ, ಹಸಿರ ಬಾಳ್ವೆಗಾಗಿ ಒಂದಾಗಿ ಹೋರಾಡೋಣ. ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ ಹೇಗಿದೆ? 9342063488. ಇಂಗ್ಲಿಷ್ನಲ್ಲಿ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ ಹೇಗಿದೆ? dcc-empri@karnataka.gov.in. ಇಮೇಲ್ ವಿಳಾಸ ಮತ್ತೊಮ್ಮೆ dcc-empri@karnataka.gov.in. ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಅಂತ. ನಾನು ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆನಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಹವಾಮಾನ ಮಿತ್ರ ಕಾರ್ಯಕ್ರಮದ 6ನೇ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸ್ವಾಗತ ಕೋರ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಾವೇನು 5ನೇ ಕಾರ್ಯಕ್ರಮದಲ್ಲಿ ಎಲ್ಲ ಶ್ರೋತೃಗಳು ಈ ಒಂದು 5ನೇ ಕಾರ್ಯಕ್ರಮದ ವಿಷಯದ ಬಗ್ಗೆ ಅಭಿಪ್ರಾಯಗಳನ್ನ ಮತ್ತೆ ಸಲಹೆಗಳನ್ನ ಕೊಟ್ಟಿದ್ದಾರೆ, ಅವುಗಳ ಬಗ್ಗೆ ವಿವರವಾಗಿ ವಿಶ್ಲೇಷಣೆ ಮಾಡ್ತೀವಿ. ಅದನ್ನ ನಮ್ಮ ಸಂಸ್ಥೆಯ ವಿಜ್ಞಾನಿಯಾದಂತಹ ಡಾಕ್ಟರ್ ಅಕ್ಷಯ್ ಚಕ್ರವರ್ತಿ ಅವರು ನಡೆಸಿಕೊಡ್ತಾರೆ. ತದನಂತರದಲ್ಲಿ ಈ ಒಂದು ಕೃಷಿ ಅರಣ್ಯದ ಬಗ್ಗೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಸ್ಥಿತಿ ಇದೆ, ಅದನ್ನ ಯಾವ ರೀತಿಯಾಗಿ ನಾವು ಅಭಿವೃದ್ಧಿಗೊಳಿಸಬಹುದು, ಮತ್ತೆ ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ನಾವು ಇದನ್ನ ಅಭಿವೃದ್ಧಿಗೊಳಿಸಿದ್ರೆ ಯಾವ ರೀತಿಯಾಗಿ ನಾವು ಹವಾಮಾನ ಬದಲಾವಣೆ ಈ ಒಂದು ಸಂದರ್ಭಕ್ಕೆ ಒಂದು ರೀತಿಯಾದಂತಹ ಹತೋಟಿಗೆ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ವಿಷಯಗಳನ್ನ ಪ್ರೊಫೆಸರ್ ಟೊಂಬೆಟ್ ಅವರು ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿದ್ದಾರೆ. ಎಲ್ಲಾ ಶ್ರೋತೃಗಳು ಇದರ ಒಂದು ಸದುಪಯೋಗ ಪಡಿಬೇಕು ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತೀನಿ. ಹವಾಮಾನ ತಜ್ಞರು ಮತ್ತು ವಿಜ್ಞಾನಿಗಳಾದ ಡಾಕ್ಟರ್ CS ಪಾಟೀಲ್ ಅವರು ತಮ್ಮ ಅಭಿಪ್ರಾಯವನ್ನ ನಮ್ಮ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸ್ಕೊಡಿ. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ, ನಾನು CS ಪಾಟೀಲ್, ವಿಜ್ಞಾನಿ ಹಾಗೂ ನಿರ್ದೇಶಕರು, ಹವಾಮಾನ ಕೇಂದ್ರ ಬೆಂಗಳೂರು. ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇಂದು ಕರಾವಳಿ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದ್ದು ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಕೆಲವು ಕಡೆ ಮಾತ್ರ ಮಳೆಯಾಗಿದೆ. ಪ್ರಮುಖವಾಗಿ ಕದ್ರಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 7 ಮಳೆಯಾಗಿದೆ. ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ 6, ಸಿದ್ದಾಪುರ ಉಡುಪಿ ಜಿಲ್ಲೆಯಲ್ಲಿ 5 ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನಂದ್ರೆ, ಪೂರ್ವ ಅರಬ್ಬಿ ಸಮುದ್ರದ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಕರಾವಳಿಯ ಗುಂಟ ಟ್ರಫ್ ಇದೆ. ಇದರ ಪ್ರಭಾವದಿಂದ ಕರಾವಳಿ ಜಿಲ್ಲೆಗಳಲ್ಲಿ 9 ಜುಲೈ 15 ಹಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ 9 ಜುಲೈ 15 ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಜುಲೈ 9 ಜುಲೈ 15 ಕರ್ನಾಟಕ ರಾಜ್ಯಾದ್ಯಂತ ವಾಡಿಕೆಗಿಂತ ಸಾಪೇಕ್ಷವಾಗಿ ಕಡಿಮೆ ಮಳೆ ಆಗುವ ಸಾಧ್ಯತೆ ಇದೆ. ಜುಲೈ 17 ಜುಲೈ 31 ವಾಡಿಕೆಗಿಂತ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ. ಈಗ ಕೇಳಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಅರಣ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ತಾಂಬಟ್ ಅವರು ಕೃಷಿ ಅರಣ್ಯದ ಮೂಲಕ ಹವಾಮಾನ ಬದಲಾವಣೆಯನ್ನು ತಗ್ಗಿಸುವ ಕುರಿತು ಮಾತನಾಡುತ್ತಾರೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ತಾಂಬಟ್ ಅಂತ ಹೇಳಿ, ನಾನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು GKVKಯ ಅರಣ್ಯಶಾಸ್ತ್ರ ಮತ್ತು ಪರಿಸರ ವಿಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿನ ಹವಾಮಾನ ಬದಲಾವಣೆ ಮತ್ತು ಕೃಷಿ ಅರಣ್ಯದ ಮುಖಾಂತರ ಹವಾಮಾನ ಬದಲಾವಣೆಯನ್ನು ತಗ್ಗಿಸಬಹುದಾ ಅನ್ನೋ ಒಂದು ವಿಚಾರವಾಗಿ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದೇನೆ. ಹವಾಮಾನ ಬದಲಾವಣೆ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೋಬೇಕು ಅಂದರೆ, ನಮ್ಮಲ್ಲಿ ಎರಡು ಪದಗಳು ಬರ್ತವೆ. ಒಂದು ಕ್ಲೈಮೇಟ್ ಅಂತ ಕರಿತೀವಿ, ಇನ್ನೊಂದನ್ನು ವೆದರ್ ಅಂತ ಕರಿತೀವಿ. ಸೊ ದಿನನಿತ್ಯದಲ್ಲಿ ಪ್ರತಿ ದಿನ ಬೆಳಗ್ಗೆ ಸಾಯಂಕಾಲ ಅಥವಾ ಪ್ರತಿ ಹಂತದಲ್ಲೂ ಆಗುವಂಥ ಬದಲಾವಣೆನ ನಾವು ವೆದರ್ ಅಂತ ಕರಿತೀವಿ. ವಾತಾವರಣದಲ್ಲಿನ ಬದಲಾವಣೆಗಳು ಗಮನಿಸಬೇಕು ಅಂದರೆ ಉಷ್ಣಾಂಶ ಆಗಿರ್ಬೋದು, ಹ್ಯುಮಿಡಿಟಿ ಅಂದರೆ ಆರ್ದ್ರತೆ ಆಗಿರ್ಬೋದು, ಮಳೆ, ಗಾಳಿ ಇತ್ಯಾದಿಗಳು ಪ್ರತಿ ದಿನಗಳು ಯಾವ ರೀತಿ ಆಗ್ತದೆ ಅಂತ ಅನ್ನೋದನ್ನ ನಾವು ಒಂದು ಎರಡು ದಿನದಲ್ಲಿ ಆಗುವಂಥ ವ್ಯತ್ಯಾಸ ಬದಲಾವಣೆಗಳನ್ನು ನಾವು ಸಾಮಾನ್ಯವಾಗಿ ವೆದರ್ ಅಂತ ಕರಿತೀವಿ. ಆದರೆ ಒಂದು ಪ್ರದೇಶ ಅಂತ ನಾವು ತಗೊಂಡಾಗ, ಉದಾಹರಣೆ ಬೆಂಗಳೂರು ಅಂತ ನಾವು ತಗೊಂಡಾಗ, ಇಲ್ಲಿ ವೆದರ್ ಪ್ರತಿನಿತ್ಯ ಆಗುವಂಥ ಬದಲಾವಣೆಗಳನ್ನು ನಾವು ಒಂದು 10 ವರ್ಷ 20 ವರ್ಷ 30 ವರ್ಷದ ನಂತರ ನಾವು ಏನಾದರೂ ಗಮನಿಸಿದಾಗ ಅಲ್ಲಿ ಅದನ್ನು ಕ್ಲೈಮೇಟ್ ಅಂತ ಕರಿತೀವಿ. ಅಂದರೆ ಒಂದು ಪ್ರದೇಶದಲ್ಲಿ ಇರತಕ್ಕಂಥ ವಾತಾವರಣ. ಉದಾಹರಣೆ ಬೆಂಗಳೂರು ಅಂತ ನಾವು ತಗೊಂಡಾಗ, ಬೆಂಗಳೂರಿನಲ್ಲಿ ಉಷ್ಣಾಂಶ ನಾವು 16-34 ಡಿಗ್ರಿ ಸೆಲ್ಸಿಯಸ್ ಹೋಗ್ಬೋದು. ಮಳೆ ಪ್ರಮಾಣ ತಗೊಂಡಾಗ ವಾರ್ಷಿಕವಾಗಿ 800 mm ಮಳೆ ಬೀಳುವಂಥ ಪ್ರದೇಶ. ಸೊ ಇದನ್ನು ನಾವು ಕ್ಲೈಮೇಟ್ ಅಂತ, ಅಂದರೆ ಪ್ರತಿ ದಿನ ಪ್ರತಿ ತಿಂಗಳು ಆಗುವಂಥ ಬದಲಾವಣೆಗಳಿಂದ 30 ವರ್ಷದವರೆಗೆ ನಾವು ಅದನ್ನು ಏನಾದರೂ ತಗೊಂಡ್ರೆ ಅದನ್ನು ನಾವು ಕ್ಲೈಮೇಟ್ ಅಂತ ಕರಿತೀವಿ. ಯಾಕೆ ಇದನ್ನು ನಾನು ಪ್ರಮುಖವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಪ್ರದೇಶದ ಕ್ಲೈಮೇಟ್ ಅನ್ನು ತಗೋಬೇಕಂದ್ರೆ 30 ವರ್ಷಗಳ ಡೇಟಾ ಅದರ ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡಿ ಆ ಪ್ರದೇಶದಲ್ಲಿ ಏನಂತ ಹೇಳ್ತೀವಿ. ಆದರೆ ದಿನನಿತ್ಯ ಆಗೋದನ್ನು ನಾವು ವೆದರ್ ಅಂತ ಕರಿತೀವಿ. ಸೊ 30 ವರ್ಷದಲ್ಲಿ ನಾವು ತಗೊಂಡಿರ್ತಕ್ಕಂಥ ಸರಾಸರಿ ಪ್ರಮಾಣದಲ್ಲೇ ವ್ಯತ್ಯಾಸ ಆಗ್ತಾ ಇದೆ ಅಂತಂದರೆ, ಇದು ನಾವು ಪ್ರಮುಖವಾಗಿ ಚರ್ಚಿಸಬೇಕಾಗಿ ಆ ವಿಚಾರವಾಗಿ ಗಮನ ಹರಿಸಬೇಕು ಅನ್ನೋ ವಿಚಾರವಾಗಿ ನಾನು ಹೇಳ್ತಾ ಇದ್ದೀನಿ. ಕ್ಲೈಮೇಟ್ ಚೇಂಜ್ ಅಂದರೆ ಏನಪ್ಪ ಅಂತ ನಾನು ಕರಿಬೇಕು ಅಂದರೆ, ಹವಾಮಾನದಲ್ಲಿ ಆಗುವಂಥ ಬದಲಾವಣೆಗಳು. ಅಂದರೆ ಒಂದು ಪ್ರದೇಶದಲ್ಲಿ, ಉದಾಹರಣೆಗೆ ಆ ಪ್ರದೇಶದ ಉಷ್ಣಾಂಶ ಒಂದು 28-30 ಡಿಗ್ರಿ ಇದೆ ಅಂತಂದರೆ ಅದರಲ್ಲಿ ಏರುಪೇರು ಆಗ್ತಾ ಇದೆ. ಮಳೆಯ ಪ್ರಮಾಣ ಒಂದು 800 mm ಇದೆ ವಾರ್ಷಿಕವಾಗಿ ಅಂದರೆ ಅದರಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಜೊತೆಗೆ ಇನ್ನೇನು ಬದಲಾವಣೆಗಳಂತ ನಾವು ತಗೊಂಡಾಗ, ಯಾವ ತಿಂಗಳಿನಲ್ಲಿ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ಅಂದರೆ ನಮ್ಮ ಪೂರ್ವಜರೆಲ್ಲ ಹೇಳ್ತಾರೆ ಇಂತಿಂಥ ತಿಂಗಳಲ್ಲಿ ಇಂತಿಂಥ ಮಳೆಗಳು ಬರ್ತವೆ, ಇಷ್ಟು ಪ್ರಮಾಣದಲ್ಲಿ ಬರುತ್ತೆ, ಆ ಒಂದು ಮಳೆಯ ಪ್ರಮಾಣ ಏರುಪೇರು ಆಗೋದು, ಅಲ್ಲಿ ಪ್ರದೇಶದ ಉಷ್ಣಾಂಶದಲ್ಲಿ ಏರ್ಪೇರು ಆಗೋದು, ಅಥವಾ ಗಾಳಿಯ ವೇಗ, ಗಾಳಿಯ ತಡೆ, ಇದನ್ನ ಬಗ್ಗೆ ವ್ಯತ್ಯಾಸಗಳಾಗ್ತಾ ಇರೋದು. ಯಾವ ರೀತಿ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ವ್ಯತ್ಯಾಸ ಆಗೋದ್ರೆ ನಾವು ಈಗ ಗಮನಾರ್ಹ ಪ್ರಮಾಣದಲ್ಲಿ ಅಂದ್ರೆ ಸಿಗ್ನಿಫಿಕೆಂಟ್ ಚೇಂಜ್ ಆಗಿದೆ ಕ್ಲೈಮೇಟ್ ಅಲ್ಲಿ. ಉಷ್ಣಾಂಶದಲ್ಲಿ ಬಹಳಷ್ಟು ಕಡೆ ನಾವು ಹೇಳ್ತೀವಿ, ಬೆಂಗಳೂರು ಅಥವಾ ಬೇರೆ ಪ್ರದೇಶ ತಗೊಂಡ ಉಷ್ಣಾಂಶ ಜಾಸ್ತಿ ಆಗಿದೆ. 32 ಡಿಗ್ರಿ ಸೆಲ್ಸಿಯಸ್ ಇರೋ ಪ್ರದೇಶದಲ್ಲಿ 34-36 ಈ ರೀತಿ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನ ನಾವು ಅಂದ್ರೆ ಗಮನಾರ್ಹ ಪ್ರಮಾಣದಲ್ಲಿ ಕ್ಲೈಮೇಟ್ ಅಲ್ಲಿ ಚೇಂಜ್ ಆಗೋದನ್ನ ನಾವು, ಅಥವಾ ವಾತಾವರಣದಲ್ಲಿ ಹವಾಮಾನದಲ್ಲಿ ಬದಲಾವಣೆಯನ್ನು ಕ್ಲೈಮೇಟ್ ಚೇಂಜ್ ಅಂತೀವಿ. ನಾನು ಮತ್ತೆ ಯಾಕೆ ಇದನ್ನು ಎಂಫಸೈಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಗಮನಾರ್ಹವಾಗಿ ಆಗ್ತಾ ಇದೆ. ಸ್ವಲ್ಪ ಪ್ರಮಾಣದಲ್ಲಿ ಏರುಪೇರು ಆದರೆ ಅದು ವಾತಾವರಣದಲ್ಲಿ ಇರೋ ವ್ಯತ್ಯಾಸ ಅಂತ ನಾವು ಹೇಳ್ಬೋದು. ಆದರೆ ಇದು ಪ್ರಮುಖವಾಗಿ ಒಂದು ಪ್ರದೇಶದಲ್ಲಿ ನಾವು ತಗೊಂಡಾಗ ಆ ಪ್ರದೇಶಕ್ಕೆ ಒಂದು ಇಂಥ ಒಂದು ಕ್ಲೈಮೇಟ್, ಮಳೆ ಪ್ರಮಾಣ ಇಷ್ಟು, ಗಾಳಿ ಪ್ರಮಾಣ ಇಷ್ಟು, ಉಷ್ಣಾಂಶ ಇಷ್ಟು ಅಂತ ನಿರ್ದಿಷ್ಟ, ಯಾಕೆಂದ್ರೆ 30 ವರ್ಷದ ಅದಕ್ಕಿಂತ ಹೆಚ್ಚು ವರ್ಷದ ಮಾಹಿತಿಗಳನ್ನ ತಗೊಂಡು ನಿರ್ಧರಿಸ್ತಾರೆ. ಅದರಲ್ಲಿ ಬದಲಾವಣೆ ಆಗ್ತಿದೆ ಅಂತಂದ್ರೆ ಬಹಳ ಒಂದು ಪರಿಣಾಮ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಗಮನ ಹರಿಸಬೇಕನ್ನೋ ವಿಚಾರನ ನಾನು ಹೇಳ್ತಾ ಇದ್ದೀನಿ. ಪರಿಸರ ಅಥವಾ ವಾತಾವರಣದಲ್ಲಿನ ಬದಲಾವಣೆಗಳಾದ್ರೆ ಏನೆಲ್ಲ ದುಷ್ಪರಿಣಾಮಗಳು ಆಗಬಹುದು ಅಂತ ತಿಳ್ಕೋಬೇಕು. ಇವಾಗ ಕ್ಲೈಮೇಟ್ ಚೇಂಜ್ ಅಥವಾ ವಾತಾವರಣದಲ್ಲಿ ಬದಲಾವಣೆ ಆದರೆ ಏನೆಲ್ಲ ಆಗ್ಬೋದು ಅಂತಂತಂದ್ರೆ, ಆರೋಗ್ಯದ ಮೇಲೆ, ಮನುಷ್ಯನ ಆರೋಗ್ಯದ ಮೇಲೆ ಪ್ರಮುಖವಾಗಿ ಪರಿಣಾಮ ಬೀಳುತ್ತೆ. ನೀವೆಲ್ಲ ಗಮನಿಸಿರಬಹುದು, ಸ್ವಲ್ಪ ಉಷ್ಣಾಂಶ ಹೆಚ್ಚು ಕಡಿಮೆ ಆದಾಗ ಯಾವ್ಯಾವ ರೀತಿಯಾಗಿ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ ಅನ್ನೋದನ್ನು. ಎಷ್ಟೋ ಜನರಿಗೆ ಬಿ ಪಿ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳು, ಯಾಕಂದ್ರೆ ಉಷ್ಣಾಂಶ ಜಾಸ್ತಿ ಆದಾಗ ಬರುತ್ತೆ. ಹೊಸ ಹೊಸ ರೋಗಗಳು ಬರುವ ಸಾಧ್ಯತೆಗಳಿದೆ. ಯಾಕಂತಂದ್ರೆ ವಾತಾವರಣದಲ್ಲಿ ಬದಲಾವಣೆ ಆದಾಗ ಕೆಲವು ಬದಲಾವಣೆಗಳು ಹೊಸ ಹೊಸ ರೋಗಗಳಿಗೆ ಅನುಕೂಲ ಮಾಡಿಕೊಡಬಹುದು ಅನ್ನೋ ಒಂದು ಇದೆ. ಆಮೇಲೆ ಪ್ರಮುಖವಾಗಿ ಆಹಾರ ಉತ್ಪಾದನೆ ಆಗಿರ್ಬೋದು, ಅವುಗಳ ಸಂಸ್ಕರಣೆಯಲ್ಲಿ ತುಂಬಾ ಪ್ರಮುಖವಾದ ಒಂದು ಪರಿಣಾಮ ಬೀರುತ್ತೆ. ಯಾಕಂತಂದ್ರೆ ಆಹಾರ ಉತ್ಪಾದನೆ ಅಂದ್ರೆ ಕೃಷಿ. ಕೃಷಿಯಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ, ಕೃಷಿ ಹೆಚ್ಚಾಗಿ ಮಳೆ ಹಾಗೂ ವಾತಾವರಣದಲ್ಲಿ ಇರತಕ್ಕಂಥದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಮಳೆ ಇರಬಹುದು, ಉಷ್ಣಾಂಶ ಇರಬಹುದು, ತೇವಾಂಶ ಇರಬಹುದು, ಆರ್ದ್ರತೆ ಇರಬಹುದು, ಇವೆಲ್ಲಗಳು ಬೆಳೆ ಬೆಳವಣಿಗೆ ಮೇಲೆ ಪ್ರಮುಖವಾದ ಒಂದು ಪಾತ್ರ ಮಾಡುತ್ತೆ. ಈ ವಾತಾವರಣದಲ್ಲಿ ಬದಲಾವಣೆಯಿಂದ ಉಷ್ಣಾಂಶ ಜಾಸ್ತಿಯಾಗಿ ನೀರಿನ ಪ್ರಮಾಣ ಕಡಿಮೆ ಆಗ್ಬೋದು ಅಥವಾ ಬಾಷ್ಪೀಭವನ ಜಾಸ್ತಿ ಆಗ್ಬೋದು, ಬೆಳೆಗಳಿಗೆ ನೀರು ಕಡಿಮೆ ಸಿಗ್ಬೋದು, ಅಥವಾ ಮಳೆಯ ವಿಚಾರವಾಗಿ ತಗೊಂಡಾಗ ಯಾವ ಯಾವ ಪ್ರಮಾಣದಲ್ಲಿ ಮಳೆ ಬರಬೇಕು ಅಷ್ಟು ಪ್ರಮಾಣದಲ್ಲಿ ಬರದೇ ಇರಬಹುದು, ಮತ್ತೆ ಯಾವ್ಯಾವ ತಿಂಗಳುಗಳಲ್ಲಿ ಅಥವಾ ಮಂತ್ಗಳಲ್ಲಿ ಅಥವಾ ಮಾಸಗಳಲ್ಲಿ ನಾವು ಮಳೆಗಳನ್ನ ಬರುತ್ತೆ ಅಂತ ನಾವು ಯಾವ ರೀತಿಯಾಗಿ ಯೋಚನೆ ಮಾಡ್ತೀವಿ ಅದು ಬರದೇ ಇರ್ಬೋದು. ಅಂದ್ರೆ ಮಳೆಯ ಪ್ರಮಾಣದಲ್ಲಿ ವ್ಯತ್ಯಾಸ, ಹಾಗೂ ಯಾವ್ಯಾವ ತಿಂಗಳಲ್ಲಿ ಅಂದ್ರೆ ಪ್ರತಿ ವರ್ಷ ಯಾವ ಜನವರಿಯಿಂದ ಡಿಸೆಂಬರ್ ವರೆಗೆ ಮಳೆ ಬರುತ್ತೆ ಆ ಹಂಚಿಕೆ ಪ್ರಮಾಣದಲ್ಲೂ ಕೂಡ ವ್ಯತ್ಯಾಸ. ಅಂದ್ರೆ ಜನವರಿ ಬರಬಹುದು ಅನ್ನೋ ಒಂದು ಯೋಚನೆ ಇದಕ್ಕೆ ಬರದೇ ಇರ್ಬೋದು ಅಥವಾ ಬರಲ್ಲ ಅಂದ್ರೆ ಬರ್ಬೋದು, ಈ ತರ ಒಂದು ಪ್ರಮಾಣದಲ್ಲಿ ಮಳೆ ಇದರಲ್ಲಿ ವ್ಯತ್ಯಾಸ ಆಗ್ಬಹುದು. ಇದರಿಂದಾಗಿ ಏನಪ್ಪ ಆಗತ್ತಂತೆ, ನಮ್ಮ ಕೃಷಿ ಬೆಳೆ ಉತ್ಪಾದನೆ ಆಗಿರ್ಬೋದು ಬೆಳೆ ಆಗಿರ್ಬಹುದು ಕಷ್ಟ. ಆಮೇಲೆ ಮುನ್ಸೂಚನೆ ಅಂದ್ರೆ ಪ್ರಿಡಿಕ್ಷನ್ ಮಾಡೋದು ಕೂಡ ಈ ವಾತಾವರಣದ ಬದಲಾವಣೆಯಿಂದ ಕಷ್ಟ ಆಗುತ್ತೆ. ಪ್ರಿಡಿಕ್ಷನ್ ಮಾಡಿ ಈ ರೀತಿ ಮಾಡಬಹುದು ಅಂತ ಏನಾದ್ರು ಅನ್ಕೊಂಡ್ರು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಎಲ್ಲ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಗಮನಿಸಿರ್ಬೋದು ಜಾಗತಿಕ ಮಟ್ಟದಲ್ಲಿ ನಾವೇನ್ ಗ್ಲೋಬಲ್ ವಾರ್ಮಿಂಗ್ ಅಂತ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಉಷ್ಣಾಂಶ ಹೆಚ್ಚಳ ಆಗ್ತಾ ಇದೆ. ಎಲ್ಲ ಭಾಗದಲ್ಲೂ ನಮ್ಮ ಭೂಮಿ ಉಷ್ಣಾಂಶ ಜಾಸ್ತಿಯಾಗಿ ಬಹಳಷ್ಟು ತೋರಿಸ್ತಾ ಇರ್ತಾರೆ, ಉರಿತಾ ಇದೆ, ಬೆಂಕಿಯಲ್ಲಿ ಬೇಯ್ತಾ ಇದೆ ಅನ್ನೋ ರೀತಿಯಾಗಿ. ಇದರಿಂದ ಬಹಳಷ್ಟು ಕಡೆ ಏನಾಗುತ್ತೆ ಅಂತಂದ್ರೆ ಎಲ್ಲಿ ಎಲ್ಲಿ ಹಿಮ ಇದೆ ಬೆಟ್ಟ ಗುಡ್ಡಗಳಲ್ಲಿ ಇದರಲ್ಲಿ ಎತ್ತರದ ಪ್ರದೇಶದಲ್ಲಿ ಅದೆಲ್ಲ ಕರಗಿಬಿಟ್ಟು ನೀರಾಗಿ ಆಮೇಲೆ ಸಮುದ್ರದಲ್ಲಿ ಸೇತ. ಅದರಿಂದಾಗಿ ಹಿಮ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಜೊತೆಗೆ ಸಮುದ್ರ ಮಟ್ಟದಲ್ಲಿ ನೀರು ಹೆಚ್ಚಾಗಿ ಸಮುದ್ರದ ಏನಾದರೂ ನಾವು ಹೇಳ್ತೀವಿ ಸೀ ಲೆವೆಲ್ ಅಂತ ಹೇಳ್ತೀವಲ್ಲ ಅದು ಜಾಸ್ತಿ ಆಗ್ತಾ ಇದೆ. ಇದರಿಂದ ಏನಪ್ಪ ಆಗುತ್ತೆ ಅಂದ್ರೆ ಕರಾವಳಿ ಪ್ರದೇಶಗಳೆಲ್ಲ ಮುಳುಗಿ ಹೋಗ್ತವೆ, ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ನೀರು ಬರ್ತಾ ಇದೆ, ಕರಾವಳಿ ಪ್ರದೇಶ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಆಗುತ್ತೆ. ಅತಿರೇಕಗಳು ಹೆಚ್ಚಳ ಆಗ್ತವೆ ಅಂದ್ರೆ ತುಂಬಾ ಉಷ್ಣಾಂಶ ಆಗಿರ್ಬೋದು, ಹೊಸ ಹೊಸ ಇದಾಗಿ ವಿಚಾರಗಳು ತಗೊಂಡಾಗ ಎಕ್ಸ್ಟ್ರೀಮಿಟೀಸ್ ಅಂದ್ರೆ ಅತಿರೇಕಗಳು, ಜಾಸ್ತಿ ಮಳೆ, ಕೆಲವು ಪ್ರದೇಶದಲ್ಲಿ ಕಡಿಮೆ ಮಳೆ, ಯಾವ ಪ್ರದೇಶದಲ್ಲಿ ಮಳೆ ಬರುತ್ತೆ ಅಂತ ಅಂದ್ಕೊಟ್ರೆ ಅಲ್ಲಿ ಬರದೇ ಇರ್ಬೋದು, ಎಲ್ಲಿ ಬರಲ್ಲ ಅನ್ನೋದು ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ಹಲವಾರು ವ್ಯತ್ಯಾಸಗಳು ಬದಲಾವಣೆಗಳು ಬಂದ್ಬಿಟ್ಟು ವಾತಾವರಣದಿಂದ ಈ ಒಂದು ನಮ್ಮ ಬದುಕಿನ ಮೇಲೆ, ಮನುಷ್ಯರ ಮೇಲೆ ಅಥವಾ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರಮಾಣ ಬಹಳಷ್ಟು ಕಡೆ ಹೇಳ್ತಾ ಇದ್ದಾರೆ. ನಮ್ಮ ಜೀವ ವೈವಿಧ್ಯತೆಗಳು ನಾಶ ಹೊಂತಾ ಇದ್ದಾವೆ. ಯಾಕೆ ಅಂತಂದ್ರೆ ಒನ್ ಆಫ್ ದಿ ಅಂದ್ರೆ ಮೊದಲನೇ ಕಾರಣಗಳು ಇದು ಕ್ಲೈಮೇಟ್ ಚೇಂಜ್ ಅಥವಾ ವಾತಾವರಣದಲ್ಲಿ ಬದಲಾವಣೆ. ವಾತಾವರಣದ ಬದಲಾವಣೆಗಳನ್ನ ನಾವು ತಗೊಂಡಾಗ ಅಥವಾ ಹವಾಮಾನದ ಬದಲಾವಣೆಗಳನ್ನ ತಗೊಂಡಾಗ ಕೃಷಿ ಅಂತ ಒಂದು ನಾವು ಉದಾಹರಣೆ ತಗೊಂಡಾಗ ನಮ್ಮಲ್ಲಿ ಪ್ರಮುಖವಾಗಿ ನಾವು ಭತ್ತ ಮತ್ತೆ ಗೋಧಿನ ಬೆಳೀತಾ ಇದೀವಿ. ಈ ವಾತಾವರಣದ ಬದಲಾವಣೆ ಕ್ಲೈಮೇಟ್ ಚೇಂಜ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಪ್ರಮುಖವಾಗಿ ನಮ್ಮ ಉಷ್ಣಾಂಶ, ಭೂಮಿಯ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಈಗ ನಾವು ಗೋಧಿ ಅನ್ನೋದನ್ನ ತಗೊಂಡಾಗ ಗೋಧಿ ಬೆಳೆಯೋದಕ್ಕೆ ಪ್ರಮುಖವಾಗಿ ನಾವು ಅದರ ಬೀಜ ಅಂದ್ರೆ ಸೀಡ್ಸ್ ಅನ್ನ ಉಪಯೋಗಿಸ್ತೀವಿ, ಅದಕ್ಕೆ ಪಾಲಿನೇಷನ್ ಮತ್ತೆ ಫರ್ಟಿಲೈಸೇಷನ್ ಆಗ್ಬೇಕು. 2 degree ಟೆಂಪರೇಚರ್ ಅಂದ್ರೆ 2 degree ಉಷ್ಣಾಂಶ ಏನಾದರೂ ಜಾಸ್ತಿ ಆಗ್ಬಿಟ್ರೆ ನಮ್ಮ ಭಾಗದಲ್ಲಿ ನಾವು ಬೆಳೆ ಬೆಳಿತೀವಲ್ಲ ಗೋಧಿನ, ಅದರಲ್ಲಿ 17-18% ಪ್ರಮಾಣದಲ್ಲಿ ಪ್ರತಿಶತವಾಗಿ ನಮಗೆ ಆದಾಯದಲ್ಲಿ ಅಥವಾ ಉತ್ಪಾದನೆಯಲ್ಲಿ ಕಡಿಮೆ ಆಗುತ್ತೆ. ಅಂದ್ರೆ 18% ಈಲ್ಡ್ ರಿಡಕ್ಷನ್ ಆಗುತ್ತೆ. ಇದರಿಂದ ಉತ್ಪಾದನೆ ಆಗಿರ್ಬೋದು ಮತ್ತೆ ಅದರ ಈಗ ಏನಂತಾರೆ ಆಹಾರ ಭದ್ರತೆಗೆ ತೊಂದರೆ ಆಗುತ್ತೆ. ಇನ್ನೊಂದು ಪ್ರಮುಖವಾದ ಬೆಳೆ ಅಂತ ನಾವು ತಗೊಂತೀವಿ ಅಂದ್ರೆ ಅದನ್ನ ಭತ್ತ ಅಂತ ಹೇಳ್ತೀವಿ. ಭತ್ತನು ಕೂಡ ಪ್ರಮುಖವಾಗಿ ಬೆಳಿತೀವಿ. ಈ ಭತ್ತದಿಂದ ಏನಾದರೂ 2 degree ಉಷ್ಣಾಂಶ ಸೆಲ್ಸಿಯಸ್ ಜಾಸ್ತಿ ಆಗ್ಬಿಟ್ರೆ 10-15% ಪ್ರಮಾಣದಲ್ಲಿ ಅದರ ಉತ್ಪಾದನೆ ಕಡಿಮೆ ಆಗುತ್ತೆ. ಒಂದ್ ವೇಳೆ 4 degree ಸೆಲ್ಸಿಯಸ್ ಏನಾದರೂ ಜಾಸ್ತಿ ಆದ್ರೆ ಇದು ಭತ್ತದಲ್ಲೂ ಕೂಡ 30% ನಮಗೆ ಆದಾಯದಲ್ಲಿ ಕಡಿಮೆ ಆಗುತ್ತೆ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಿಡಿಕ್ಷನ್ ಅಂತಂದ್ರೆ ಈ ರೀತಿ ಆಗಬಹುದು ಅನ್ನೋದನ್ನ ನಾವು ಉತ್ಪಾದನೆಯಲ್ಲಿ ಪ್ರಿಡಿಕ್ಷನ್ ಮಾಡಿದ್ವಿ. ಹವಾಮಾನದ ಬದಲಾವಣೆಗೆ ಕಾರಣಗಳನ್ನ ಯಾಕಂತಂದ್ರೆ ಈ ವಾತಾವರಣದಲ್ಲಿ ಬದಲಾವಣೆ ಆಗ್ತದೆ ಅಂತ ನಾವು ಗಮನಿಸ್ತಾ ಇದ್ದೀವಿ, ಯಾಕೆ ಆಗ್ತದೆ ಅಂತ ನಾವು ಕಾರಣನ ಹುಡ್ಕೊಂಡು ಹೋದ್ರೆ 2 ರೀತಿ ಕಾರಣಗಳು ಬರ್ತವೆ. ನೈಸರ್ಗಿಕವಾಗಿ ಕೆಲವು ಬದಲಾವಣೆಗಳಾದಾಗ ಅಂದ್ರೆ ಸ್ವಾಭಾವಿಕವಾಗಿ ನಿಸರ್ಗದಲ್ಲಿ ಏನಾದ್ರೂ ಬದಲಾವಣೆ ಆದ್ರೆ ಅಥವಾ ಸೌರ ಮಂಡಲದಲ್ಲಿನ ಚಟುವಟಿಕೆಗಳು, ಜ್ವಾಲಾಮುಖಿ, ಭೂಮಿ ಮತ್ತು ಸಮುದ್ರದಲ್ಲಿನ ಬದಲಾವಣೆಗಳು ನೈಸರ್ಗಿಕವಾಗಿ ಅವು ಕೂಡ ನಮ್ಮ ಹವಾಮಾನದ ಬದಲಾವಣೆಗೆ ಕಾರಣವಾಗ್ತವೆ. ಇದರ ಜೊತೆಗೆ ಪ್ರಮುಖವಾಗಿ ಅಂತಂತಂದ್ರೆ ಮಾನವ ಕೃತ ಅಥವಾ ಮಾನವನಿಂದ ಅಂತರ್ಭಜನಿಕ ಅಂತೇವೆ, ಇವು ಪ್ರಮುಖ ಕಾರಣಗಳಾಗಿದ್ದಾವೆ. ಇದರಲ್ಲಿ ಮಾನವ ನಿರ್ಮಿತ ಪ್ರಮುಖವಾಗಿ ಹಸಿರು ಮನೆ ಅನಿಲಗಳು, ಇದನ್ನ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ, ಮತ್ತೆ ನಗರೀಕರಣ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾದ ನಗರೀಕರಣ ಅಥವಾ ಕೈಗಾರೀಕರಣ ಮತ್ತೆ ಭೂ ಬಳಕೆ ಬದಲಾವಣೆಗೆ ಅಂದ್ರೆ ಲ್ಯಾಂಡ್ ಯೂಸ್ ಚೇಂಜಸ್ ಅಂದ್ರೆ ಅರಣ್ಯವನ್ನ ನಾಶ ಮಾಡಿ ಬೇರೆ ಬೇರೆ ರೀತಿಯಾಗಿ ಅಥವಾ ಬೇರೆ ಬೇರೆ ಪ್ರದೇಶದಲ್ಲಿ ಇರತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನ ತೆಗೆದು ಮಾನವ ನಿರ್ಮಿತ ಕಟ್ಟಡಗಳನ್ನ ಕಟ್ಟೋದು ಮತ್ತೆ ಅರಣ್ಯದ ನಾಶ ಆಮೇಲೆ ವಾಯು ಮಾಲಿನ್ಯ ನೀರಿನ ಮಾಲಿನ್ಯ ಅಥವಾ ಭೂ ಮಾಲಿನ್ಯ ಅಂದ್ರೆ ಒಟ್ಟಾರೆ ಹೇಳಬೇಕು ಅಂದ್ರೆ ವಾತಾವರಣದ ಮಾಲಿನ್ಯ ಇವೆಲ್ಲವೂ ಕೂಡ ಪ್ರಮುಖವಾಗಿ ನಮ್ಮ ಈ ಹವಾಮಾನ ಬದಲಾವಣೆಗೆ ಕಾರಣಗಳಾಗಿದ್ದಾವೆ. ಈಗಾಗಲೇ ಹವಾಮಾನ ಬದಲಾವಣೆ ಬಗ್ಗೆ ಮತ್ತೆ ಕಾರಣಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಆದರೆ ಈ ಹವಾಮಾನ ಬದಲಾವಣೆಗಳಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಯೋಚನೆ ಮಾಡ್ತಕ್ಕಂಥ ದಿಟ್ಟಿನಲ್ಲಿ ಅಂತಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂತೀವಿ, ಅಂದ್ರೆ ಜಾಗತಿಕ ತಾಪಮಾನದ ಹೆಚ್ಚಳ ಆಗ್ತಾ ಇದೆ, ನಮ್ಮ ಭೂಮಂಡಲದ ಉಷ್ಣಾಂಶ ಹೆಚ್ಚಳ ಆಗ್ತಾ ಇದೆ. ಅಂದ್ರೆ ನಾವು ಹೆಚ್ಚು ಧಗೆ ಅಥವಾ ಉಷ್ಣಾಂಶನ ಅನುಭವಿಸ್ತಾ ಇದೀವಿ. ಕಳೆದ 100 ವರ್ಷಗಳಲ್ಲಿ ನಾವೇನಾದರೂ ತಗೊಂಡ್ರೆ ತಾಪಮಾನಗಳನ್ನ ತಗೊಂಡ್ರೆ 1900 to 2000 ಅಥವಾ ಅದರ ನಂತರ ತಗೊಂಡ್ರೆ ನಾವು ಕಳೆದ ನಮ್ಮ ಭೂಮಂಡಲದಲ್ಲಿ ಜಾಗತಿಕವಾಗಿ ತಾಪಮಾನ 0.5 to 1.5 degrees Celsius ವರೆಗೆ ಹೆಚ್ಚಿನ ಆಗಿರ್ತಕ್ಕಂಥದನ್ನ ಗಮನಿಸ್ತಾ ಇದೀವಿ. ಇನ್ನೂ ಕೆಲವು ಕಡೆ 1 to 1.5 degrees Celsius ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಸೊ 1 degree Celsius ಕಳೆದ 100 ವರ್ಷಗಳಲ್ಲಿ ಹೆಚ್ಚಳ ಆಗಿರ್ತಕ್ಕಂಥ ಕಂಡು. ಸೊ ಈ ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಹಲವಾರು ಕಾರಣಗಳಿದಾವೆ. ಅದರಲ್ಲಿ ಪ್ರಮುಖವಾದ ಕಾರಣ ಅಂತಂದ್ರೆ ಹಸಿರು ಮನೆ ಅನಿಲಗಳು, ನಾವು ಅದನ್ನ ಗ್ರೀನ್ ಹೌಸ್ ಗ್ಯಾಸಸ್ ಅಂತೇವೆ. ಗ್ರೀನ್ ಹೌಸ್ ಗ್ಯಾಸಸ್ ಅಂತಂದ್ರೆ ಯಾವ್ದಪ್ಪ ಅಂತಂದ್ರೆ ಇಂಗಾಲದ ಡೈಆಕ್ಸೈಡ್, ಮೀಥೇನ್, ಸಾರಜನಕದ ಆಕ್ಸೈಡ್, ನೀರು ಆವಿ ರೂಪದಲ್ಲಿ ಇರ್ತಕ್ಕಂಥದ್ದು ಅಥವಾ ಕ್ಲೋರೋಫ್ಲೋರೋಕಾರ್ಬನ್ಸ್ ಇತ್ಯಾದಿಗಳು. ಇವೆಲ್ಲ ಅನಿಲಗಳು ನಮ್ಮ ಭೂಮಂಡಲದ ತಾಪಮಾನ ಹೆಚ್ಚಳ ಮಾಡೋದಕ್ಕೆ ಕಾರಣಗಳಾಗಿದ್ದಾವೆ. ಇದನ್ನ ಹಸಿರು ಮನೆ ಪರಿಣಾಮ ಅಂತಲೂ ಕರೀತಾರೆ. ಏನಪ್ಪಾ ಆಗತ್ತಂತಂದ್ರೆ ಸೂರ್ಯನಿಂದ ಬಂದಿರತಕ್ಕಂಥ ಕಿರಣಗಳಿಂದ ಶಾಖಗಳನ್ನ ಭೂಮಂಡಲದ ಮೇಲೆ ಬಂದಾಗ ಈ ಎಲ್ಲ ಅನಿಲಗಳು ಹಸಿರು ಮನೆ ಅನಿಲಗಳು ಅಂತ ಏನ್ ಹೇಳ್ತೀವಿ ಇವೆಲ್ಲ ಆ ಉಷ್ಣಾಂಶವನ್ನ ಹಿಡಿದಿಟ್ಕೊಂಡು ಭೂಮಿಯ ತಾಪಮಾನವನ್ನ ಹೆಚ್ಚಳ ಮಾಡ್ತಾ ಇದಾವೆ. ಈಗ ನಾವು ಈ ಜಾಗತಿಕ ತಾಪಮಾನದ ಹೆಚ್ಚಳವನ್ನ ಕಡಿಮೆ ಮಾಡಬೇಕು ಅಂದ್ರೆ ಉಷ್ಣಾಂಶ ಗ್ಲೋಬಲ್ ವಾರ್ಮಿಂಗ್ ಅನ್ನ ಏನಾದರೂ ಕಡಿಮೆ ಮಾಡಬೇಕು ಅಂತಂದ್ರೆ ಈ ಎಲ್ಲ ಅನಿಲಗಳನ್ನ ಪ್ರಮಾಣಗಳನ್ನ ನಮ್ಮ ಅಟ್ಮಾಸ್ಫಿಯರ್ ಗಾಳಿಯಲ್ಲಿರ್ತಕ್ಕಂಥ ಪ್ರಮಾಣಗಳನ್ನ ಕಡಿಮೆ ಮಾಡಬೇಕು. ನಾವು ಈ ಇಂಗಾಲದ ಡೈಆಕ್ಸೈಡ್, ಮೀಥೇನ್, ಸಾರಜನಕದ ಆಕ್ಸೈಡ್ ಇವೆಲ್ಲದನ್ನು ಕಡಿಮೆ ಮಾಡಿಸಿದಲ್ಲಿ ನಮ್ಮ ಭೂಮಂಡಲದಲ್ಲಿ ಅಥವಾ ಭೂಮಿಯಲ್ಲಿರ್ತಕ್ಕಂಥ ತಾಪಮಾನದ ತಕ್ಕಮಟ್ಟಿಗೆ ಉಷ್ಣಾಂಶವನ್ನ ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಆದರೆ ಯಾವ ರೀತಿ ನಾವು ಈ ಅನಿಲಗಳನ್ನ ಕಡಿಮೆ ಮಾಡಬಹುದು ಅಂತಂದ್ರೆ ಮೊದಲನೇದಾಗಿ ಯಾವ ರೀತಿಯಾಗಿ ಅಂದ್ರೆ ಹೆಚ್ಚಿನ ಫಾಸಿಲ್ ಫ್ಯೂಲ್ ಅಂತ ಅಂತೀವಿ ಪೆಟ್ರೋಲು, ಡೀಸೆಲ್ಲು ಅಥವಾ ನಮ್ಮ ಕಾಡು ಕಟ್ಟಿಗೆ ಅವೆಲ್ಲ ಸುಡೋದ್ರಿಂದ ಅದರಲ್ಲಿರ್ತಕ್ಕಂಥ ಇಂಗಾಲ ಆವಿಯಾಗಿ ಹೋಗಿ ಇಂಗಾಲದ ಡೈಆಕ್ಸೈಡ್ ರೂಪದಲ್ಲಿ ಸೇರುತ್ತೆ. ಹಾಗಾಗಿ ಹಲವಾರು ಕಂಪನಿಗಳು ಅಥವಾ ಇಂಡಸ್ಟ್ರಿಗಳು ಅಥವಾ ಕೈಗಾರಿಕೆಗಳು ಏನೆಲ್ಲ ಅವು ಕೂಡ ಬಹಳಷ್ಟು ಅನಿಲಗಳನ್ನ ಕಾಶದಲ್ಲಿ ಬಿಡ್ತಾ ಇದ್ದಾವೆ. ಅದನ್ನ ನಾವು ಕಡಿಮೆಗೊಳಿಸಿದಲ್ಲಿ ಒಂದು ಹಂತದಲ್ಲಿ ನಮ್ಮ ಈ ಜಾಗತಿಕ ತಾಪಮಾನ ತಡೆಗಟ್ಟದಲ್ಲಿ ಸಹಕಾರಿಯಾಗುತ್ತೆ. ಈಗಾಗಲೇ ಈ ವಾತಾವರಣದಲ್ಲಿ ಬದಲಾವಣೆ ಬಗ್ಗೆ ಹೇಳಿದೆ, ಅದರಲ್ಲಿ ಹಸಿರು ಮನೆ ಅನಿಲಗಳು ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ಹೇಳಿದೆ. ಅದರ ಎಲ್ಲ ಅನಿಲಗಳಲ್ಲಿ ಪ್ರಮುಖವಾದಂತ ಅಂದ್ರೆ ಇಂಗಾಲದ ಡೈಆಕ್ಸೈಡ್, ನಾವೇನು ಕಾರ್ಬನ್ ಡೈಆಕ್ಸೈಡ್ ಅಂತೀವಿ, ಈ ಅನಿಲ ತುಂಬಾ ಹೆಚ್ಚಳವನ್ನ ಆಗ್ತಾ ಇದೆ ನಮ್ಮ ವಾತಾವರಣದಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ. ಅದನ್ನ ಯಾವ ರೀತಿಯಾಗಿ ಹೆಚ್ಚಳ ಆಗ್ತದೆ ಅಂದ್ರೆ ಜನಸಂಖ್ಯೆ ಹೆಚ್ಚಾದಾಗೆ ಉಸಿರಾಟದ ಮನುಷ್ಯ ಪ್ರತಿಯೊಂದು ಜೀವಿಗಳು ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಸೂಸ್ತವೆ, ಮನುಷ್ಯ ಆಗಿರ್ಬೋದು ಬೇರೆ ಪ್ರಾಣಿಗಳು, ಅದರಿಂದ ಆಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಿಂದ ಆಗ್ತಾ ಇದೆ ಅಂತಂದ್ರೆ ಕಾಡುಗಳಲ್ಲಿ ಇರ್ತಕ್ಕಂಥ ಮರಗಿಡಗಳನ್ನ ಕಡಿದು ಅದರಲ್ಲಿ ಇರ್ತಕ್ಕಂಥದ್ದು ನಾವು ಏನಾದರೂ ಇಂಧನದ ರೀತಿಯಾಗಿ ಬಳಸ್ಕೊಂಡ್ರೆ ಅಥವಾ ಅದನ್ನ ಕಡಿಮೆ ಮಾಡಿದ್ರಲ್ಲಿ ಅದರಿಂದ ಗಾಳಿಯ ಜೊತೆಗೆ ಸೇರಿಕೊಂಡು ಇಂಗಾಲದ ಡೈಆಕ್ಸೈಡ್ ಹೆಚ್ಚಳ ಮಾಡ್ತಾ ಇದ್ದಾವೆ. ವಾಹನಗಳ ಬಳಕೆ ಅಂತ ಅಂದ್ರೆ ವಾಹನಗಳಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಪೆಟ್ರೋಲ್, ಡೀಸೆಲ್ಲು ಯಾವ್ದಾವ್ದು ಇಂಧನಗಳನ್ನು ನಾವು ಬಳಕೆ ಮಾಡೋದ್ರಿಂದ ಇಂಗಾಲದ ಡೈಆಕ್ಸೈಡ್ ನಮ್ಮ ವಾತಾವರಣದಲ್ಲಿ ಅಥವಾ ಆಕಾಶದಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಜೊತೆಗೆ ಈ ಕೈಗಾರಿಕರಣ ಇಂಡಸ್ಟ್ರೀಸ್ಗಳು ಕೂಡ ಹೊರಸೂಸ್ತಾ ಇದಾವೆ. ನಾವು ಯಾವ ರೀತಿಯಾಗಿ ಅದನ್ನು ತಡೆಗಟ್ಟಬಂದ್ರೆ ಹೆಚ್ಚು ಹೆಚ್ಚು ಅರಣ್ಯಗಳನ್ನ ಪ್ರದೇಶಗಳಂದ್ರೆ ಬೆಳೆಸೋದ್ರಿಂದ ಅಥವಾ ಕಡಿಯದೇ ಇರೋದ್ರಿಂದ ಅಥವಾ ಇಂಧನಗಳ ಬಳಕೆಯನ್ನ ಕಡಿಮೆ ಮಾಡಿದ್ರೆ, ಎಸ್ಪೆಷಲಿ ಕಲ್ಲಿದ್ದಲು ನಮ್ಮ ಕರ್ನಾಟಕ ಅಥವಾ ಭಾರತದಲ್ಲಿ ತಗೊಂಡಾಗ ನಾವು ಹೆಚ್ಚು ಕಲ್ಲಿದ್ದಲು ನಮಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಅಂದ್ರೆ ಎಲೆಕ್ಟ್ರಿಸಿಟಿ ಅಂತ ಏನ್ ಹೇಳ್ತೀವಿ, ಅದು ನಮ್ಮ ಹೆಚ್ಚಿನ ನಮ್ಮ ದೇಶದಲ್ಲಿ ಬರೋದು ಕಲ್ಲಿದ್ದಲದಿಂದ ಬರ್ತಾ ಇದೆ. ಸೊ ಕಲ್ಲಿದ್ದಲು ಬಳಕೆಯಿಂದ ಆಕಾಶಕ್ಕೆ ಹಲವಷ್ಟು ಇಂಗಾಲದ ಡೈಆಕ್ಸೈಡ್ ರೀತಿಯಾಗಿ, ಆಮೇಲೆ ಅದ ನಂತರ ಬೇರೆ ಬೇರೆ ರೀತಿಯಾಗಿ ನಾವು ಬಳಕೆ ಮಾಡೋದ್ರಿಂದ ಇಂಗಾಲದ ಡೈಆಕ್ಸೈಡ್ ಆಕಾಶಕ್ಕೆ ಸೇರ್ತಾ ಇದೆ. ಸೊ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಆಕಾಶದಲ್ಲಿ ಸೇರೋದನ್ನ ಅಥವಾ ವಾತಾವರಣದಲ್ಲಿ ಸೇರೋದನ್ನ ಕಡಿಮೆಗೊಳಿಸಿದಲ್ಲಿ ಈ ಗ್ರೀನ್ ಹೌಸ್ ಎಫೆಕ್ಟ್ ಅಥವಾ ಹಸಿರು ಮನೆ ಪರಿಣಾಮಗಳನ್ನ ತಕ್ಕ ಮಟ್ಟಿಗೆ ತಡೆದು ನಮ್ಮ ಈ ಉಷ್ಣಾಂಶದ ಏರಿಕೆಯನ್ನು ಕಡಿಮೆಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿಯವರೆಗೆ ಕೃಷಿ ಅರಣ್ಯದ ಮೂಲಕ ಹವಾಮಾನ ಬದಲಾವಣೆಯನ್ನು ತಗ್ಗಿಸುವ ಕುರಿತು ಮಾತನಾಡಿದವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಅರಣ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾ ತಾಂಬಟ್ ಅವರು. ಕೇಳುಗರೆ, ಕಳೆದ ಶುಕ್ರವಾರ ನಾವು ಹವಾಮಾನ ಮಿತ್ರ 5ನೇ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ವಿ. ಆ ಕಾರ್ಯಕ್ರಮವನ್ನು ಮೆಚ್ಚಿ ಕೆಲವು ಕೇಳುಗರು ನಮಗೆ ಮೆಸೇಜ್ ಅನ್ನು ಮಾಡಿದ್ದಾರೆ. ಆ ಮೆಸೇಜ್ಗೆ ಉತ್ತರವನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ. ವಿಜ್ಞಾನಿಗಳಾದ ಡಾಕ್ಟರ್ ಅಕ್ಷಯ್ ಚಕ್ರವರ್ತಿಯವರು ಕೇಳುಗರ ಮೆಸೇಜ್ಗೆ ಮಾಹಿತಿಯನ್ನು ಈಗ ನೀಡ್ತಾ ಇದ್ದಾರೆ, ಕೇಳೋಣ. ನಮಸ್ಕಾರ. ಈಗ 5ನೇ ಹವಾಮಾನ ಮಿತ್ರ ಪ್ರೋಗ್ರಾಮು 27 ಜೂನ್ ನಲ್ಲಿ ಬ್ರಾಡ್ಕಾಸ್ಟ್ ಆಯಿತು. ಅಲ್ಲಿ ಕಲ್ಲಪ್ಪ ವಿಜಯಪುರ ತಾಲೂಕು ಬಿಜಾಪುರದಿಂದ ತಿಳಿಸಿದ್ದಾರೆ. ಅವರು ಈ 5 ಪ್ರೋಗ್ರಾಮ್ ಅನ್ನು ಬಹಳ ಚೆನ್ನಾಗಿ ಅವರು ಕೇಳಿದ್ದಾರೆ. ಆಮೇಲೆ ಇದು ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ ಇದರಿಂದ, ಯಾಕಂದ್ರೆ ಅವ್ರು ಏನು ಜಮೀನಲ್ಲಿ ಅವರು ಕೃಷಿ ಚಟುವಟಿಕೆಯನ್ನ ಅನುಸರಿಸ್ತಾರೆ. ಸೊ ಅದರಿಂದ ಅವ್ರಿಗೆ ಬಹಳ ಅನುಕೂಲ ಆಗಿದೆ. ಅವರು ಒಂದು 5.5 ಎಕರೆ ಜಮೀನಲ್ಲಿ ಹೊಲದಲ್ಲಿ ಜೋಳ ತೊಗರಿ ಆಮೇಲೆ ಶೇಂಗಾ ಬೆಳೆಸ್ತಾರೆ. ಹವಾಮಾನ ಪ್ರೋಗ್ರಾಮ್ ಇಂದ ಅವ್ರಿಗೆ ಏನ್ ಮಾಹಿತಿ ಸಿಕ್ಕತ್ತೆ ಅದನ್ನ ಅವರು ಕನ್ಸಿಡರ್ ಮಾಡಿ ಅವರು ಕೃಷಿ ಚಟುವಟಿಕೆಯನ್ನ ಮುಂದುವರಿಸ್ತಾರೆ. ಸೊ ಬಹಳ ಧನ್ಯವಾದಗಳು ಕಲ್ಲಪ್ಪ ಅವರೇ. ಆಮೇಲೆ ಯೋಗೇಶ್ ಸಕಲೇಶ್ಪುರ ತಾಲೂಕ್ ಹಾಸನ್ನಿಂದ ನಮಗೆ ಅವರು ವಿಚಾರನ ತಿಳಿಸಿದ್ದಾರೆ. ಅವರು ಕಾಫಿ ತೋಟಗಾರರು. ಆಮೇಲೆ ಅವ್ರ ಪಕ್ಕದಲ್ಲೇ ಇದು ಬೆಣ್ಣೆಹಳ್ಳ ಅಂತ ಒಂದು ಹೇಮಾವತಿ ನದಿದು ಒಂದು ಸ್ಟ್ರೀಮ್ ಬರುತ್ತೆ. ಸೊ ಯಾವಾಗ ಅತಿ ಮಳೆ ಬರುತ್ತೆ ಆವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಈ ಕಾಫಿ ಬೆರಿ ಡ್ರಾಪ್ ಬಹಳ ಜಾಸ್ತಿ ಆಗುತ್ತೆ, ಯಾಕಂದ್ರೆ ನೀರಿಂದ ಎಲ್ಲ ಕೊಳಿತ ಆಗ್ಬಿಡುತ್ತೆ. ಸೊ ಆ ಕೊಳಿತಿಂದ ಬೆರಿ ಡ್ರಾಪ್ನು ಹೆಚ್ಚಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಸುಮಾರು ಇಳುವರಿ ಕಡಿಮೆ ಆಗುತ್ತೆ. ಆಮೇಲೆ ಬೆರೀಸ್ಗೆ ಈ ಕೊಳಿತ ರೋಗ ಅಂಟ್ಕೊಂಡ್ಬಿಡುತ್ತೆ. ಸೊ ಇದರಿಂದ ನಿಮ್ ಹವಾಮಾನ ಮಿತ್ರ ಇಂದ ನಮ್ಗೆ ಇದು ಮಳೆ ಬರುತ್ತೆ ಅಂತ ನಮ್ಗೆ ಏನು ಮುನ್ಸೂಚನೆ ಸಿಕ್ಕತ್ತೆ ಅದು ನಮ್ಗೆ ಬಹಳ ಅನುಕೂಲ ಆಗುತ್ತೆ. ಇದರಿಂದ ನಾವು ಸಾಕಷ್ಟು ಬೆಳೆನ ಪ್ರೊಟೆಕ್ಟ್ ಮಾಡಬಹುದು ಅಂತ ನಮ್ಗೆ ದೇಶ ನಮ್ಮ ಕಾರ್ಯಕ್ರಮ ಕೇಳಿ ಈ ಸಂದೇಶವನ್ನ ನಮ್ಗೆ ಕಳಿಸಿದ್ದಾರೆ. ಆಮೇಲೆ ಶರಣಪ್ಪ ಪಾಟೀಲ್ ಬೀದರ್ ಇಂದ ಹೇಳ್ತಾರೆ. ಅವರು ಒಂದು ರೈತರು, ಅವರು ಕಬ್ಬು ಸೋಯಾಬೀನ್ ಹತ್ತಿ ಆಮೇಲೆ ತೊಗರಿ ಬೆಳೆಸ್ತಾ ಇದ್ದಾರೆ. ಈ ಮಳೆ ಬದಲಾವಣೆಯಿಂದ ಏನಾಗಿದೆ ಅಂದ್ರೆ ಸೋಯಾಬೀನ್ ಆಮೇಲೆ ತೊಗರಿಗೆ ಸಾಕಷ್ಟು ಬೆಳೆಗೆ ಹಾನಿಯಾಗಿದೆ. ಇದರಿಂದ ಈಗ ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ತಾರೆ, ಈ ವರ್ಷ ಏನಾಗಿದೆ ಅಂದ್ರೆ ಯಾವಾಗ ಈ ಸೋಯಾಬೀನ್ ಕುಯ್ಲಿಗೆ ಬಂತು ಆವಾಗ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ಬೀದರ್ದಲ್ಲಿ. ಸೊ ಆವಾಗ ರೈತರು ಎಲ್ಲ ಸಿಕ್ಕಾಪಟ್ಟೆ ಅವ್ರಿಗೆ ಲಾಸ್ ಆಯ್ತು, ಯಾಕಂದ್ರೆ ಅವರು ಕುಯ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಈ ಕಬ್ಬು ಏನಂದ್ರೆ ಸಾಕಷ್ಟು ತಿಂಗಳು ಅದು ಬೆಳೆಸುತ್ತಾರೆ. ಸೊ ಇದರಿಂದ ಈ ಮಳೆ ವೈಪರೀತ್ಯದಿಂದ ರೈತರಿಗೆ ಅಷ್ಟು ಹಾನಿ ಆಗಲ್ಲ. ಈ ಯಾರು ಸೋಯಾಬೀನ್ ಶೇಂಗಾ ತೊಗರಿ ಇಂತ ಶಾರ್ಟ್ ಪೀರಿಯಡ್ ಕ್ರಾಪ್ಸ್ ಏನ್ ಬೆಳೆಸ್ತಾರೆ ಅದರಿಂದ ಅವರಿಗೆ ಬಹಳ ಹಾನಿ ಆಗುತ್ತೆ ಅಂತ ನಮ್ಗೆ ಅವರು ತಿಳಿಸಿದ್ದಾರೆ. ಆಮೇಲೆ ಇನ್ನೊಂದು ಏನಂದ್ರೆ ಈ ಪ್ರದೇಶದಲ್ಲಿ ಸಂಗ್ರಹಣ ಮಾಡಕ್ಕೆ ಅವ್ರ ಹತ್ರ ಮನೆ ಇರಲ್ಲ. ಸೊ ಅದರಿಂದ ಕೊಯ್ಲು ಆದ ತಕ್ಷಣನೇ ಬೆಳೆನ ಅವರು ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಯಾವ ಬೆಳೆ ಅವ್ರಿಗೆ ಸಿಕ್ಕತ್ತೆ ಅದನ್ನಲ್ಲೇ ಅವರು ಎಲ್ಲ ಪದಾರ್ಥನ ಮಾರ್ಬಿಡ್ತಾರೆ. ಸೊ ಈ ಹವಾಮಾನ ಮಿತ್ರದಿಂದ ನಮ್ಗೆ ಏನ್ ಮಾಹಿತಿ ಸಿಕ್ಕತ್ತೆ ಇದು ನಮ್ಗೆ ಬಹಳ ಉಪಯೋಗವಾಗಿ ಆಗುತ್ತೆ ಅಂತ ತಿಳಿಸಿದ್ದಾರೆ. ಈ ಮೈದಾನ ಪ್ರದೇಶದಲ್ಲಿ ಮಣ್ಣು ಅಂದ್ರೆ ಕಪ್ಪು ಜಿಗಿ ಮಣ್ಣು ಇರುತ್ತೆ, ಇಲ್ಲದೆ ಲ್ಯಾಟರೈಟಿಕ್ ಸಾಯಿಲ್ ಇರುತ್ತೆ. ಸೊ ಅದು ಈ ನೀರ್ನ ಸಾಕಷ್ಟು ಇಟ್ಕೊಂಡ್ಬಿಡುತ್ತೆ ಈ ಕಪ್ಪು ಜಮೀನು. ಸೊ ಬಟ್ ಈ ಲ್ಯಾಟರೈಟ್ ಸಾಯಿಲ್ ಏನಾಗುತ್ತೆ ಎಲ್ಲ ಬಸ್ತ್ ಹೋಗ್ಬಿಡುತ್ತೆ. ಸೊ ಈ ಎರಡು ಎಕ್ಸ್ಟ್ರೀಮ್ ಕಂಡೀಷನ್ಸ್ ಸಾಯಿಲ್ ಕಂಡೀಷನ್ಸ್ ಇಂದ ರೈತರು ಸಾಕಷ್ಟು ಹಾನಿ ಪಡ್ತಾರೆ. ಸೊ ನಿಮ್ಮ ಹವಾಮಾನ ಮಿತ್ರದಿಂದ ನಮ್ಗೆ ಏನು ಮಾಹಿತಿ ಸಿಕ್ಕತ್ತೆ ಅದು ನಮ್ಗೆ ಬಹಳ ಉಪಯೋಗ ಅಂತ ತಿಳಿಸಿದ್ದಾರೆ. ಆಮೇಲೆ ಶಶಿಧರ್ ಮಂಡ್ಯ ಅಂತ ಅವ್ರು ಏನ್ ಹೇಳ್ತಾ ಇದಾರೆ, ಅವರು ಕಬ್ಬು ಭತ್ತ ಆಮೇಲೆ ರಾಗಿ ಬೆಳೆಸ್ತಾರೆ. ಆಮೇಲೆ ಜನವರಿನಲ್ಲಿ ಅವರು ಈ ಭತ್ತನ ಬಿತ್ತನೆ ಮಾಡ್ತಾರೆ. ಸೊ ಅದು ಏನಾಗತ್ತೆ ಜೂನ್ ಜುಲೈಗೆ ಅದು ಕಟಾವ್ಗೆ ಬಂದ್ಬಿಡುತ್ತೆ. ಸಲ ಏನಾಯ್ತು, ಜೂನ್ ಅಲ್ಲಿ ಸಾಕಷ್ಟು ಭಾರಿ ಮಳೆ ಬಂತು. ಇದರಿಂದ ಏನಾಯ್ತಂದ್ರೆ ಸಾಕಷ್ಟು ರೈತರಿಗೆ ಇದರಿಂದ ಭತ್ತ ಹಾನಿಯಾಗಿದೆ. ಅಂದ್ರೆ ತಮಿಳ್ನಾಡು ಕಂಪನಿಯಿಂದ ಒಂದು ದೊಡ್ಡ ಹಾರ್ವೆಸ್ಟರ್ ಇದೆ, ಅದಕ್ಕೆ ಪ್ಯಾಡಿ ಹಾರ್ವೆಸ್ಟರ್ ಅಂತ ಹೇಳ್ತೀವಿ, ಭತ್ತ ಹಾರ್ವೆಸ್ಟರ್ ಅಂತ ಹೇಳ್ತೀವಿ. ಅವರು ಅದು ಬಾಡಿಗೆಗೆ ತಗೋತಾರೆ. ಅವ್ರು ಸುಮಾರು ಒಂದು ಗಂಟೆಗೆ ಅವರು 1500 ಅಥವಾ 2800 ತನಕ ಅವರು ತಗೋತಾರೆ. ಆಮೇಲೆ ಅದರಿಂದ ಏನಾಗುತ್ತೆ ಅಂದ್ರೆ ಈ ಭತ್ತನ ಸಾಕಷ್ಟು ಬೇಗ ನಾವು ಕಟಾವ್ ಮಾಡ್ಕೊಂಡ್ಬಿಟ್ಟು ಹಾನಿನ ನಾವು ತಡ್ಕೋಬಹುದು ಅಂತ ಶಶಿಧರ್ ಮಂಡ್ಯದಿಂದ ನಮ್ಗೆ ತಿಳಿಸಿದ್ದಾರೆ. ರೈತ ಬಾಂಧವರೇ, ಮಲ್ಲಪ್ಪ ಬಾಗಲಕೋಟೆಯಿಂದ ನಮ್ಗೆ ಸಂದೇಶ ಕಳಿಸಿದ್ದಾರೆ. ಏನಂದ್ರೆ ಅವರು ಈ ತೊಗರಿನ ಬಿತ್ತನೆ ಮಾಡ್ತಾರೆ, ಇದರಿಂದ ಏನಾಗಿದೆ ಈ ಮಳೆ ಬರ್ತಾನೆ ಇದೆ. ಈ ಬಾಗಲಕೋಟೆನಲ್ಲಿ ಏನಾಗಿದೆ ಅಂದ್ರೆ ಸುಮಾರು ಜೂನ್ ಇಂದಾನೆ, ಮೇ ಎಂಡ್ ಜೂನ್ ಬಿಗಿನಿಂಗ್ ಇಂದಾನೆ ಸಾಕಷ್ಟು ಮಳೆ ಬರ್ತಾ ಇದೆ. ಸೊ ಇದರಿಂದ ಅವ್ರಿಗೆ ಏನಾಗ್ತಾ ಇದೆ ಅಂದ್ರೆ ತೊಗರಿ ಬಿತ್ತನೆ ಮಾಡಕ್ ಆಗ್ತಾ ಇಲ್ಲ. ಆಮೇಲೆ ನಮ್ಮ IMD ಬುಲೆಟಿನ್ ಪ್ರಕಾರ ಸಾಕಷ್ಟು ಮಳೆ ಅಂದ್ರೆ ಒಂದು ಮಧ್ಯ ರೀತಿಯಿಂದ ಅಥವಾ ಸ್ವಲ್ಪ ಮಳೆ ಬರಬಹುದು ಇನ್ನು ಒಂದು 5-6 ದಿವಸ. ಅದಕ್ಕೆ ಮಲ್ಲಪ್ಪ ಅವರೇ ನೀವೇನ್ ಮಾಡ್ಬೇಕಂದ್ರೆ ನೋಡ್ಕೊಂಡ್ಬಿಟ್ಟು ಒಂದ್ 4-5 ದಿವಸ ಆದಷ್ಟು ನೀವು ಈ ತೊಗರಿನ ಬಿತ್ತನೆ ಮಾಡಕ್ ಹೋಗ್ಬಿಡಿ. ಅದ ಅಂತರ ನೀವು ಮಳೆ ಬಂದಿರದೆ ಸಂದರ್ಭದಲ್ಲಿ ನೀವು ಈ ತೊಗರಿನ ಬಿತ್ತನೆ ಮಾಡಬಹುದು. ಮಲ್ಲಪ್ಪ ಅವರು ಎಲ್ಲಾ ಪ್ರೋಗ್ರಾಮ್ಸ್ ಹವಾಮಾನ ಮಿತ್ರದ್ದು ಕೇಳಿದ್ದಾರೆ, ಇದರಿಂದ ಅವ್ರಿಗೆ ಸಾಕಷ್ಟು ಅನುಕೂಲ ಆಗಿದೆ ಅಂತ ನಮ್ಗೆ ಸಂದೇಶ ತಿಳಿಸಿದ್ದಾರೆ. ಆಮೇಲೆ ಲಕ್ಷ್ಮಣ್ ಅವರು ಒಬ್ರು ಸೋಷಿಯಲ್ ವರ್ಕರು, ಆಮೇಲೆ ಪತ್ರಕರ್ತರ ಸೋಮವಾರ ಪೇಟ್ ಕೊಡಗು ಇಂದ ನಮ್ಗೆ ಅವ್ರ ವಿಚಾರನ ತಿಳಿಸಿದ್ದಾರೆ. ಅವ್ರು ಹೇಳಿದ್ರು ಅರಣ್ಯ ಇಲಾಖೆಯವರು ಏನ್ ಮಾಡ್ತಾರೆ, ಸಾಕಷ್ಟು ಸಸಿಗಳನ್ನ, ಈ ಮರ ಸಸಿಗಳನ್ನ ಎಲ್ಲಿ ಕಾಡ್ ಚೆನ್ನಾಗಿದೆ ಅಲ್ಲಿ ಅವರು ಅದನ್ನ ನೆಡ್ತಾರೆ. ಸೊ ಇದರಿಂದ ಏನು ಪ್ರಯೋಜನ ಆಗಲ್ಲ. ಆದಷ್ಟು ನಾವು ಏನ್ ಮಾಡ್ಬೇಕಂದ್ರೆ ಈ ಖರಾಬ್ ಲ್ಯಾಂಡ್ಸ್ ಆಗ್ಲಿ ಅಥವಾ CND ಲ್ಯಾಂಡ್ಸ್ ಏನಿದೆ, ಎಲ್ಲಿ ಮರ ಚೆನ್ನಾಗ್ ಬರಲ್ಲ, ಎಲ್ಲಿ ಸಾಕಷ್ಟು ವೆಜಿಟೇಷನ್ ಇರಲ್ಲ, ಮರಗಳು ಇರಲ್ಲ, ಅಲ್ಲಿ ಅವರು ಈ ಚಟುವಟಿಕೆನ ಅಥವಾ ಈ ಮರಗಳನ್ನ ಅವ್ರು ಬಿತ್ತನೆ ಮಾಡಿದ್ರೆ ನಮ್ಗೆ ಸಾಕಷ್ಟು ಕಾಡ್ ಬೆಳೆಯುತ್ತೆ, ಆಮೇಲೆ ನಮ್ಗೆ ಸಾಕಷ್ಟು ಪರಿಸರ ಸಂರಕ್ಷಣೆ ಆಗುತ್ತೆ ಅಂತ ಸಂದೇಶ ತಿಳಿಸಿದ್ದಾರೆ. ಆಮೇಲೆ ಅವ್ರು ಏನಂದ್ರೆ ಈ ಸಾಕಷ್ಟು ಸಸಿಗಳನ್ನ ಏನ್ ಅವ್ರು ನೆಡ್ತಾರೆ ಇದು ಸರಿಯಾಗಿ ಬೆಳವಣಿಗೆ ಆಗಲ್ಲ. ಸೊ ಇದ್ರ ಬಗ್ಗೆ ಅವ್ರು ಸ್ವಲ್ಪ ವಿಚಾರ ಮಾಡಬೇಕು ಅಂತ ಈ ಪ್ರೋಗ್ರಾಂ ಮೂಲಕ ನಮ್ಗೆ ಅವರು ಸಂದೇಶ ಕಳಿಸಿದ್ದಾರೆ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488. ಇಂಗ್ಲಿಷ್ನಲ್ಲಿ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ ಹೀಗಿದೆ: DCC-EMPRI@karnataka.gov.in. ಇಮೇಲ್ ವಿಳಾಸ ಮತ್ತೊಮ್ಮೆ DCC-EMPRI@karnataka.gov.in. ಇಂದಿನ ನಡೆ ನಾಳೆಗೆ ಹಸಿರು ಹಾದಿಯಾಗಲಿ, ಎಲ್ಲರ ಜವಾಬ್ದಾರಿಯಾಗಲಿ. ಸ್ವಚ್ಛ ಉಸಿರಿಗಾಗಿ, ಹಸಿರ ಬಾಳ್ವೆಗಾಗಿ ಒಂದಾಗಿ ಹೋರಾಡೋಣ. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಆಕಾಶವಾಣಿ ಕಾರವಾರ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ.

ನಿನಗಾರಸುವರಮ್ಮ ಹೂವ ಭಂಡಾರ ನಿನಗಾರಸುವರಮ್ಮ ಉದ ಉದನ್ನು ತೋತ ಹಾಕುವರಮ್ಮ ಉದ ಉದನ್ನು ತೋತ ಗಂಗವ್ವ ಐರವ್ವ ಹಟ್ಟೇನವರ್ ಮತ್ತು ಸಂಗಡಿಗರಿಂದ ಚೌಡುಕಿ ಪದಗಳನ್ನ ಕೇಳಿದಿರಿ. ಕೇಳುಗರೇ, ಇದೊಂದು ಪ್ರಕಟಣೆ. 2025-26 ಸಾಲಿನ ಕರ್ನಾಟಕದ ಮೂಲ ನಿವಾಸಿ ಮಿಲಿಟರಿ ಪಿಂಚಣಿ